ಇಂದು ಬೆಳಗ್ಗೆ ಆಯೋಜಿತವಾಗಿದ್ದ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಬಾನುಲಿ ವರದಿ ಪ್ರಸಾರವಾಗುವುದು. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ, ಬಳಿಕ ಅಡಿಕೆ ಅರಿಕೆ ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಅದಾದ ನಂತರ ರೈತರಿಗೆ ಸಲಹೆ ಮತ್ತು ಜನಪದ ಗೀತೆ ಮೂಡಿಬರಲಿದೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ವಾಸವಿ ಕ್ಲಬ್, ಚಿತ್ರದುರ್ಗ ಫೋರ್ಟ್, ರೋಟರಿ ಕ್ಲಬ್, ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಶಿವಮೊಗ್ಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕುರಿತು ಮ್ಯಾಮೋಗ್ರಫಿ ತಪಾಸಣೆ ಶಿಬಿರ ಇದೇ April 15 ಮಂಗಳವಾರ, ಅಂದರೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಸ್ಥಳ SRBMS ರೋಟರಿ ಬಾಲಭವನ, DC ಸರ್ಕಲ್ ಹತ್ತಿರ, ಚಿತ್ರದುರ್ಗ. ಜನತೆ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೋರುತ್ತಾರೆ ಶ್ರೀ MH ಚಂದ್ರಶೇಖರ ಶೆಟ್ಟಿ ಜ್ಯುವೆಲರ್ಸ್, ಚಿತ್ರದುರ್ಗ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ಆಕಾಶವಾಣಿ. ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ, ಸರ್ಕಾರದ ಆಸ್ತಿ ಸಾರ್ವಜನಿಕರದ್ದು ತಾನೇ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ, ಸೋಮೇನಹಳ್ಳಿ. ಅದೇನ್ರಿ ಸೆಕ್ರೆಟರಿ, ಗಂಟೆ ಹೊತ್ತಾಯ್ತು, ಸ್ಕೂಲು, ಕಾಲೇಜು, ಕಚೇರಿ, ರೈತರ ಕೆಲಸ ಎಲ್ಲ ಶುರುವಾಯ್ತು. ಆದ್ರೆ ಊರಲ್ಲಿ ಮಾತ್ರ ಬೀದಿ ದೀಪಗಳು ಇನ್ನೂ ಉರಿತಾನೆ ಇದೆಯಲ್ಲ. ಇದನ್ ನೋಡಿದ್ರೆ ನನ್ನ ಹೊಟ್ಟೆನೂ ಉರಿದು ಹೋಗ್ತಾ ಇದೆಯಲ್ರಿ. ಇದೇನಾ ನಾವು ನಮ್ ಗ್ರಾಮ ಪಂಚಾಯತಿಯಲ್ಲಿ ಆಡಳಿತ ನಡೆಸೋ ರೀತಿ? ಏನ್ ಮಾಡೋದು ಮೇಡಮ್, ನಮ್ ಜನಕ್ಕೆ ಜವಾಬ್ದಾರಿ ಕಡಿಮೆ, ಅವರೇ ತಿಳ್ಕೊಳ್ಬೇಕು. ಅವ್ರ ತಿಳ್ಕೊಳೋದು ಒಂದ್ ಕಡೆ ಇರ್ಲಿ, ನಮ್ ಸಿಬ್ಬಂದಿ ಏನ್ ಮಾಡ್ತಾ ಇದಾರೆ, ಅವ್ರ ಜವಾಬ್ದಾರಿ ಏನು? ಬರೀ ಅವ್ರಿವ್ರ ಮೇಲೆ ದೂರ ಹೇಳೋದೇ ಆಯ್ತಲ್ಲ, ಇದು ನಾವು ನೀವು ಆಡೋ ಮಾತಾ? ಸಾರಿ ಮೇಡಮ್, ನೀವ್ ಹೇಳೋದು ಸರಿ ಇದೆ. ಏ ಅಣ್ಣ, ಏನಪ್ಪ ನಿನ್ನ ಹೆಸರು? ಶಿವಣ್ಣ ಅಲ್ವಾ? ಹೂ ಕಣ ಹೇಳ್ರಿ, ನನ್ನ ಹೆಸರು ಶಿವಣ್ಣ, ನಾನು ಈ ಊರಿನ ಒಬ್ಬ ಸಣ್ಣ ರೈತ. ಈಗ ಹೇಳಿ ಅದೇನು ಅಂತ? ಅಲ್ಲೇ ಆ ಕಂಬದಲ್ಲಿ ಬೀದಿ ದೀಪ ಸ್ವಿಚ್ಚು ಇದೆ, ಸ್ವಲ್ಪ ಆಫ್ ಮಾಡಪ್ಪ, ಮಧ್ಯಾಹ್ನ ಹಾಕ್ತಾ ಬಂದ್ರು ಲೈಟ್ ಉರಿತಾನೆ ಇದಾವೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಇದೊಳ್ಳೆ ಮಾತು ನೋಡ್ರಿ, ನಾನೇನು ನಿಮ್ ಪಂಚಾಯತಿ ಸಿಬ್ಬಂದಿನ, ಇಲ್ಲ ಅಧಿಕಾರಿ ಅಥವಾ ಸದಸ್ಯನ, ಇಲ್ಲ ನಿಮ್ಮನೆ ಕೂಲಿ ಆಳ, ಈ ಕೆಲಸ ನಾನು ಯಾಕೆ ಮಾಡ್ಲಿ? ಒಂದ್ ಮಾತಿಗೆ 100 ಮಾತಾಡ್ತೀಯಲ್ಲ ಮಾರಯ್ಯ, ಈ ಕೆಲ್ಸ ಮಾಡಕ್ಕಾಗಲ್ಲ ಅಂದಿದ್ರೆ ಸಾಕಾಯ್ತು, ನಾವೇ ಮಾಡ್ಕೊಳ್ತಿದ್ವಿ. ಈಗೇನಾಗಿರೋದು, ಅಷ್ಟ್ ಮಾಡ್ಕೊಂಡ್ರೆ ಆಯ್ತಪ್ಪ, ನನಗೆ ಯಾಕೆ ಹೇಳಿದ್ದು ಮತ್ತೆ? ಹೋಗ್ಲಿ ಬಿಡಿ ಯಜಮಾನ್ರೆ, ಅದೇನ್ ದೊಡ್ಡ ವಿಚಾರ ಅಂತ ತಲೆ ಕೆಡಿಸ್ಕೊಳ್ತೀರಾ? ಏನೋ ಅಲ್ಲೇ ಇದ್ರಲ್ಲ, ಅದಕ್ಕೆ ನಮ್ ಕಾರ್ಯದರ್ಶಿಯವರು ಈ ರೀತಿ ಹೇಳಿದ್ರು. ನಾವು ಏನಾದ್ರೂ ಕೆಲ್ಸಕ್ಕೆ ನಿಮ್ ಪಂಚಾಯತಿಗೆ ಬಂದಾಗ ಈ ಮಾತು ಬರೋದೇ ಇಲ್ಲ. ಅಬ್ಬಬ್ಬಬ್ಬ, ನಿಮ್ ಕೆಲ್ಸ ಅಂದ್ಬಿಟ್ರೆ ಧ್ವನಿನೇ ಬದಲಾಗುತ್ತೆ. ನಿಮಗೊಂದ್ ನ್ಯಾಯ, ಕಂಡವ್ರಿಗೊಂದ್ ನ್ಯಾಯವ, ನೀವೇ ಹೇಳಿ. ಅದೇನು ಅಂತ ಹಂಗಾಡ್ತೀಯ ಶಿವಣ್ಣ, ಎದ್ದೇನಣ್ಣ ಅಂದ್ರೆ ಗುದ್ದಾಡಣ ಬಾ ಅಂತೀಯ, ಅವ್ರೇನು ಹೇಳ್ಬಾರದು ಹೇಳಿದ್ದು, ಈಗ ನಿನ್ ಕೈಯನ್ನು ಸೌದೋಗುತ್ತ? ನಾನು ಮೊನ್ನೆ ಒಂದ್ ಕೆಲ್ಸಕ್ ಹೋಗಿದ್ನಲ್ಲ, ಒಂದ್ ಸೈನ್ ಹಾಕಿದ್ರೆ ಅವ್ರ ಕೈ ಏನ್ ಸೌದೋಗ್ತಿತ್ತ? ಈಗ ಗೊತ್ತಾತು ನೋಡಪ್ಪ, ನಿನ್ ಸಮಸ್ಯೆ ಮೂಲ ಯಾವ್ದು ಅಂತ. ಏನೋ ಒಂದ್ ಚಿಕ್ಕ ಪುಟ್ಟ ತಪ್ಪು ಆಗಿರುತ್ತೆ, ಅದನ್ನೇ ದೊಡ್ಡದ್ ಮಾಡ್ಕೊಂಡ್ ಕುಂತ್ರೆ ಹೆಂಗಪ್ಪ? ಇರ್ಲಿ ಬಿಡಿ, ಇದ್ರಲ್ಲಿ ನಮ್ದು ಕೂಡ ತಪ್ಪು ಇದೆ ಅನ್ಸುತ್ತೆ. ಏನೋ ಕೆಲಸ ಆಗ್ಬೇಕಾಗಿತ್ತೋ ಏನೋ, ನಾವು ಕೂಡ ಒತ್ತಡದಲ್ಲಿ ಸರಿಯಾಗಿ ಗಮನಿಸಿರಲ್ಲ. ಅದ್ ಸರಿ ಮೇಡಮ್, ಆದ್ರೂ ಕೂಡ ಈ ಬೀದಿ ದೀಪ ಆರಿಸಿದ್ರೆ ಏನ್ ಕಳ್ಕೊಂತಿತ್ತೋ ಗೊತ್ತಿಲ್ಲ. ನಾನೇ ಆರಿಸ್ಲಿ, ಅದೇ ನನ್ನ ಮನೆ ದೀಪ. ಅಷ್ಟಕ್ಕೂ ನೀವು ಕೈ ತುಂಬಾ ಸಂಬಳ ಎಣಿಸ್ಕೊಡ್ತಿರಲ್ಲ, ಮಾಡ್ಕೇಳ್ರಿ. ನಿಮ್ಮ ಆಸ್ತಿ ನೀವೇನಾದ್ರು ಮಾಡ್ಕೇಳಿ, ನನಗೇನು. ಏ ಸ್ವಲ್ಪ ಸುಮ್ನಿದ್ದೀಯ ಮಾರಾಯ, ಒಳ್ಳೆ ಸ್ವಾನೆ ಮಳೆ ಅಂತ ಮನುಷ್ಯ ಕಣಪ್ಪ, ನೀನು ತೊಟ ತೊಟ ಅಂತ ಒಟ್ಗುಡ್ತಲೇ ಇರ್ತೀಯ. ಇಲ್ಲ ಮತ್ತೆ, ಏನಾದ್ರು ಕರೆಂಟ್ ಗಿಟ್ ನೋಡದೆ ನೀವು ಬರ್ತೀರಾ? ನೀವ್ ಹೇಳೋದು ಸರಿಯಾಗೇ ಇದೆ ಬಿಡಿ ಶಿವಣ್ಣ, ಇದು ನಮ್ಮ ಜವಾಬ್ದಾರಿ ಅನ್ನೋದು ಸತ್ಯ. ಅದೇನೋ ಸರಿ, ಆದ್ರೆ ಈ ಲೈಟ್ ಕಂಬಕ್ಕೂ ಈ ದೀಪಕ್ಕೂ ನನಗೂ ಏನು ಸಂಬಂಧವೇ ಇಲ್ಲ. ಅದ್ ನಿಮ್ಮ ಆಸ್ತಿ ಅಂತೀರಲ್ಲ ಶಿವಣ್ಣ, ಈ ಮಾತು ನಂಬಕ್ಕಾಗಲ್ಲ ಬಿಡಿ. ನಾನ್ ಹೇಳಿದ್ರಲ್ಲಿ ತಪ್ಪೇನೈತೆ? ಸರಿ, ಹಂಗಾರ ಈ ಲೈಟ್ ಕಂಬನ ಕಿತ್ಕೊಂಡು ನಮ್ಮ ಮನೆ ಹತ್ರ ತಗೊಂಡೋಗಿ ಬಿಡ್ತೀನಿ ಅಂದ್ರೆ ಸುಮ್ನೆ ಬಿಟ್ಟು ಬಿಡ್ತೀರಾ ನೀವು? ಅದೇನು ಒಂದಕ್ಕೊಂದು ಸಂಬಂಧವಿಲ್ಲದಂಗೆ ಮಾತಾಡ್ತೀಯಪ್ಪ ನೀನು. ನಮ್ಮೂರಲ್ಲಿ ಇರೋದು ಅಂದ್ರೆ ನಮ್ದೇ ತಾನೇ ಶಿವಣ್ಣ. ನೀವು ಸರಿಯಾಗಿ ಹೇಳಿದ್ರಿ, ಇದು ನಮ್ದು ಅನ್ನೋ ಹೊಣೆಗಾರಿಕೆ ಎಲ್ರಿಗೂ ಬರ್ಬೇಕು ನೋಡಿ, ಆಗ ಎಲ್ಲ ಸರಿಯಾಗುತ್ತೆ. ಅದು ಖಂಡಿತ ನಿಜ ಬಿಡಿ. ನಾವು ಹೆಂಗೆ ಅಂದ್ರೆ ನಮ್ ಸ್ವಂತದ್ದಾದ್ರೆ ಅದನ್ನ ನೋಡ್ಕೊಳ್ಳೋ ರೀತಿನೇ ಬೇರೆ, ನಮ್ಗೆ ಸಂಬಂಧ ಇಲ್ಲ ಅಂದ್ರೆ ಆಗ ನಮ್ಮ ನಡವಳಿಕೆನೇ ಬೇರೆ. ಗ್ರಾಮ ಪಂಚಾಯತಿಯವರಿಗಂತೂ ಇದೊಂದು ದೊಡ್ಡ ಸಮಸ್ಯೆ. ಇಂಥ ಆಸ್ತಿಗಳನ್ನ ಕಾಪಾಡಿಕೊಳ್ಳೋದೆ ಒಂದು ದೊಡ್ಡ ಕೆಲಸ ಆಗೋಗಿದೆ. ಒಕರೂಡಿನೇ ಹಂಗಲ್ವಾ, ಸ್ವಂತ ಮಕ್ಕಳು ಮಲಮಕ್ಕಳು ಒಂದೇ ಹೆಂಗಾದವು? ಯಾಕಾಗಲ್ಲ ಶಿವಣ್ಣ, ನಾವು ನೋಡೋ ದೃಷ್ಟಿ ಬದಲಾಗ್ಬೇಕು, ಅದರಲ್ಲಿ ಸಣ್ಣತನ ಯಾಕೆ ಅಂತೀನಿ. ಹೌದು, ನಾನು ನನ್ನದು ಅನ್ನೋದರ ಬದಲಾಗಿ ನಾವು ನಮ್ಮವರು ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹೌದು ಮೇಡಮ್, ಆದ್ರೆ ದೊಡ್ಡ ದೊಡ್ಡವ್ರೆ ಅವ್ರು ನಮ್ಮವರಲ್ಲ, ಇವ್ರು ನಿಮ್ಮವರಲ್ಲ ಅಂತ ಒಡೆದು ಹಾಕೋ ಕೆಲಸ ಮಾಡ್ತಾರೆ, ಅಂದಾಗ ನಾವ್ ಏನ್ ಮಾಡೋದು ಅಂತ. ಅಲ್ವಾ ಮತ್ತೆ, ದೊಡ್ಡವ್ರು ಓಡಾಡ್ಕೊಂಡು ಊಟ ಮಾಡಿದ್ರೆ ಚಿಕ್ಕರು ಕುಣದಾಡ್ಕೊಂಡು ಊಟ ಮಾಡಿದ್ರೆ ಇನ್ನೇನ್ ಮಾಡ್ತಾರೆ? ಸಮಾಜದ ಹಿರಿಯರು ತಿಳಿದವರು ಇಂಥದ್ನೆಲ್ಲ ಮೊದ್ಲು ಅನುಸರಿಸ್ಬೇಕಪ್ಪ. ಯಾರು ದೊಡ್ಡರಲ್ಲ ಯಾರು ಸಣ್ಣರಲ್ಲ ಬಿಡು, ಸಮಾಜಕ್ಕೆ ಒಳ್ಳೇದ್ ಮಾಡನೇ ದೊಡ್ಡನು. ಅದು ನಿಜ ಬಿಡಿ ಗೌರಮ್ಮ, ತನ್ನಷ್ಟಕ್ ತಾನು ದೊಡ್ಡವರು ಅಂತ ಹೇಳ್ಕೊಳ್ಳೋದ್ಕಿಂತ ಆ ರೀತಿ ಬದುಕಿ ತೋರಿಸೋರು ದೊಡ್ಡವರು. ನಮಗಂತೂ ನಮ್ಮ ಪಂಚಾಯತಿ ಆಸ್ತಿಗಳನ್ನ ಕಾಪಾಡಿಕೊಳ್ಳೋದೇ ಒಂದು ಸವಾಲಿನ ಕೆಲಸ ಆಗಿದೆ. ಈ ಜನಕ್ಕೆ ಯಾವಾಗ ಜವಾಬ್ದಾರಿ ಬರುತ್ತೋ ಏನೋ ಅನ್ನಂಗಾಗಿದೆ. ನೀವು ಕೂಡ ಜನರ ಕೆಲಸನ ಪ್ರೀತಿ ವಿಶ್ವಾಸದಿಂದ ಮಾಡಿಕೊಟ್ಟು ಅವ್ರ ನಂಬಿಕೆ ಗೌರವ ಗಳಿಸೋಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ನೀನು ತಾನು ಅನ್ನೋದು ಏನೈತೆ ಶಿವಣ್ಣ, ಆದ್ರೂ ನಿನ್ ಮಾತಲ್ಲೂ ಸತ್ಯ ಐತೆ. ಮೊದ್ಲು ಜನರಲ್ಲಿ ನಮ್ಮ ಬಗ್ಗೆ ವಿಶ್ವಾಸ ಮೂಡಿದ್ರೆ ಅವರು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಸಹಕಾರ ನೀಡಕ್ಕೆ ಮುಂದೆ ಬರ್ತಾರೆ. ಖಂಡಿತ, ಇದು ಕೊಟ್ಟು ತಗೊಳ್ಳೋ ಕೆಲಸ. ನಾವು ಏನ್ ಬಿತ್ತೇವೋ ಅದನ್ನೇ ಪಡಿತೇವೆ, ಏನಂತೀರ ಕಾರ್ಯದರ್ಶಿಗಳೇ? ಹೌದು ಮೇಡಮ್, ಗೌರವ ಮತ್ತು ನಂಬಿಕೆ ಅನ್ನೋದು ಇನ್ನೊಬ್ಬರು ಕೊಡುವುದಿಲ್ಲ, ನಮ್ಮ ನಡವಳಿಕೆಯಿಂದ ನಾವು ಪಡೆಯುವುದು ಎನ್ನುವ ಸತ್ಯ ಮೊದಲು ನಮಗೆ ತಿಳಿಯಬೇಕು. ಅದು ಏನು ದೊಡ್ಡ ವಿಷಯ ಹೇಳಿ, ಅದೇನೋ ಅನ್ನೋದಕ್ಕೆ ಬದಲಾಗಿ ಚೆನ್ನಕ್ಕ ಅಂದ್ರೆ ಆತಪ್ಪ. ಇನ್ನೊಬ್ರಿಗೆ ಉಪದೇಶ ಮಾಡೋ ಮೊದಲು ನಾವು ಅದನ್ನ ಅನುಸರಿಸಬೇಕು. ಈ ಬೀದಿ ದೀಪದ ವಿಷಯನೇ ನೋಡಿ, ಹಗಲು ರಾತ್ರಿ ಎನ್ನುವ ಭೇದ ಇಲ್ಲದೆ ಈ ರೀತಿ ಉರಿತಾ ಇದ್ರೆ ಏನ್ ಗತಿ? ನಮ್ ಸಿಬ್ಬಂದಿ ಸಾರ್ವಜನಿಕರು ಎಲ್ರೂ ಇದು ನಮ್ಮದು ಎನ್ನೋ ಅಭಿಮಾನ ಹೊಣೆಗಾರಿಕೆ ಇದ್ದಿದ್ರೆ ಈ ರೀತಿ ಆಗೋದಾ? ಪ್ರತಿ ವರ್ಷ ಒಂದೊಂದು ಗ್ರಾಮ ಪಂಚಾಯತಿಯಲ್ಲೂ ಲಕ್ಷಾಂತರ ರೂಪಾಯಿ ಬಿಲ್ ಬರುತ್ತೆ, ಅದನ್ನ ಕಟ್ಟೋದಿಕ್ಕೆ ದುಡ್ಡೇ ಇಲ್ದೆ ನಾವು ಒದ್ದಾಡ್ತೀವಿ. ಅಂತದೇನು ಬಂದಿರೋದು ನಿಮಗೆ ಬರ್ತಾನ? ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಗ್ರಾಂಟ್ ಬರುತ್ತಲ್ಲ, ಅದನ್ನೇನ್ ಮಾಡ್ತೀರಾ? ಎಷ್ಟು ಬಂದ್ರೇನ್ ಶಿವಣ್ಣ, ಅವರಿಗೆ ನಿಂದೊಂದೇ ಹಳ್ಳಿ ಅಲ್ವಲ್ಲಪ್ಪ, ಹತ್ತಾರು ಊರು ಬರ್ತವೆ, ಎಲ್ಲವನು ನೋಡ್ಬೇಕಲ್ಲ. ನೀವು ಅಂದ್ಕೊಂಡಂಗೆ ಲೆಕ್ಕ ಇಲ್ಲದಷ್ಟು ಹಣ ಸಿಕ್ಕಲ್ಲ. ಪ್ರತಿಯೊಂದು ಅನುದಾನಕ್ಕೂ ಅದರದೇ ಆದ ಮಾನದಂಡಗಳು ಅಂತ ಇರ್ತವೆ, ಅದನ್ನ ಮೀರಿ ಯಾವ ಹಣನೂ ಬರೋದಿಲ್ಲ. ನಮ್ಮ ಸ್ವಂತ ಆದಾಯದಲ್ಲಿ ವಿದ್ಯುತ್ ಬಿಲ್ಲು ಕಟ್ಟಬೇಕು, ಅಷ್ಟೊಂದು ಆದಾಯ ಎಲ್ಲ ಪಂಚಾಯತಿಗಳಲ್ಲೂ ಇರ್ಬೇಕಲ್ಲ. ಹಿಂಗಾಗೆ ಕೆಲವು ಸಾರಿ ಅದೆಷ್ಟೋ ವರ್ಷಗಳ ಲಕ್ಷಾಂತರ ರೂಪಾಯಿ ಬಿಲ್ಲು ಬಾಕಿ ಇರುತ್ತೆ. ನಿಮ್ದು ಕಷ್ಟ ಐತೆ ಹೇಳಿ, ಇದೆಲ್ಲ ನಮಗೆಲ್ಲಿ ಗೊತ್ತಾಗುತ್ತೆ? ಕೆಲವು ಸಾರಿ ಸರ್ಕಾರವೇ ಬಾಕಿ ಮನ್ನಾ ಮಾಡೋದು, ತಾನೇ ಆ ಹಣ ಕಟ್ಟೋದು ಉಂಟಂತೆ ನಿಜವ ಮೇಡಮ್ನರೆ? ಹೌದು, ಸರ್ಕಾರ ಕೆಲವೊಮ್ಮೆ ತಮಗೆ ಬರಬೇಕಾದ ಅನುದಾನದಲ್ಲೇ ಆ ಬಾಕಿ ಕಟ್ಟುತ್ತೆ. ಇದರಿಂದ ನಮಗೆ ಬರಬೇಕಾದ ಹಣ ಕಡಿಮೆ ಆಗಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ತೊಂದರೆನೂ ಆಗುತ್ತೆ. ಹಣ ಯಾರ್ದಾದ್ರೇನು ಯಾವ್ದಾದ್ರೇನು, ಸುಮ್ ಸುಮ್ನೆ ಬೀದಿ ದೀಪ ಉರ್ಸಿ ದುಡ್ಡು ಕಟ್ಟೋದು ಒಳ್ಳೇದ ಹೇಳಿ ನೋಡೋಣ. ಅಯ್ಯಯ್ಯ, ಅದಿನ್ ಎಷ್ಟು ಬಿಲ್ ಬಂದತ್ತು ಬಿಡವ್ವ, ಅದೇನ್ ಶೀಮೆಗಿಲ್ದ ಕರೆಂಟ್ ಖರ್ಚಾಗುತ್ತ ಇದಕ್ಕೆಲ್ಲವ. ಇದು ನಮ್ಮ ಹಳ್ಳಿಯ ಕತೆ ಒಂದೇ ಅಲ್ವಲ ಶಿವಣ್ಣ, ಎಲ್ಲಾ ಹಳ್ಳಿಲೂ ಈ ರೀತಿ ಅನಾಗತ್ಯವಾಗಿ ಕರೆಂಟ್ ಬಳಸಿದ್ರೆ ಒಂದಿಷ್ಟು ದುಡ್ಡಾಗುತ್ತ ಹೇಳು. ಹೌದು, ಇದು ಬರೀ ನಮ್ ಪಂಚಾಯತಿ ದುಡ್ಡು ಕಾಸಿನ ಲೆಕ್ಕಾಚಾರ ಮಾತ್ರ ಅಲ್ಲಪ್ಪ, ನಮ್ ರಾಜ್ಯದಲ್ಲಿರೋ ಎಲ್ಲ ಹಳ್ಳಿಗಳು ಈ ತರ ಆದ್ರೆ ಏನ್ ಮಾಡೋದು ಯೋಚನೆ ಮಾಡಿ ನೋಡಿ. ಕರೆಂಟ್ ಉತ್ಪಾದನೆ ಮತ್ತು ಬಳಕೆಯ ಮೇಲೆ ಇದರಿಂದ ಭಾರಿ ಒತ್ತಡ ಬೀಳುತ್ತೆ. ಸರಿಯಾದ ರೀತಿಯಲ್ಲಿ ಮಿತವಾಗಿ ಕರೆಂಟ್ ಬಳಸದಿದ್ರೆ ಇರೋ ಬೇಡಿಕೆನ ಪೂರೈಸೋದಿಕ್ಕೆ ಆಗ್ತಾ ಇಲ್ಲ. ಹೊಸದಾಗಿ ವಿದ್ಯುತ್ ಉತ್ಪಾದನೆ ಮಾಡೋದಿಕ್ಕೆ ಹೆಚ್ಚು ಹೆಚ್ಚು ಬಂಡವಾಳ ಹಾಕ್ಬೇಕಾಗುತ್ತೆ. ಕಾಡ್ ಕಡಿಯೋದು, ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟೋದು ಮಾಡಿ ಪರಿಸರ ಬೇರೆ ನಾಶ ಆಗುತ್ತೆ ಅಂತ ಹೇಳ್ತಾರೆ. ನಿನಗೂ ಇದೆಲ್ಲ ಗೊತ್ತಲ್ಲ ಶಿವಣ್ಣ. ನೋಡಪ್ಪ, ನಾವೆಲ್ಲಿ ನಮ್ಮ ಹಳ್ಳಿಲಿ ಬೇಕಾಬಿಟ್ಟಿಯಾಗಿ ಕರೆಂಟ್ ಬಳಸಿದ್ರೆ ಅಲ್ಲೆಲ್ಲೋ ಹಸಿರಾಗಿರೋ ಕಾಡ್ ಕಡಿಬೇಕಾಗುತ್ತೆ. ಇದರಿಂದ ಅಲ್ಲಿ ತಲತಲಾಂತರದಿಂದ ವಾಸವಾಗಿರೋ ಜನರನ್ನ ಒಕ್ಕಲೆಬ್ಬಿಸಬೇಕಾಗುತ್ತೆ, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು, ಅದಕ್ಕಾಗಿ ಮತ್ತಷ್ಟು ಕಾಡು ನಾಶ ಆಗುತ್ತೆ. ಬರೀ ಮಾನವರಿಗಷ್ಟೇ ಅಲ್ಲ, ಅಲ್ಲಿರುವ ಎಲ್ಲ ಜೀವ ಜಂತುಗಳಿಗೂ ಕೂಡ ವಿಪರೀತ ತೊಂದರೆ ಆಗ್ತದೆ. ಪಾಪ, ಮೊದಲೇ ವನ್ಯಜೀವಿಗಳು ವಾಸಕ್ಕೆ ಜಾಗ ಇಲ್ಲ, ಹೀಗಾಗಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಇನ್ನೂ ಹೆಚ್ಚಾಗ್ತದೆ. ಇದು ಒಳ್ಳೆ ಕತೆ ಆಯ್ತಪ್ಪ. ಇಲ್ಲೆಲ್ಲ ಸ್ವಿಚ್ ಹಾಕಿದ್ರೆ ಅಲ್ಲೆಲ್ಲೋ ಬಾಂಬ್ ಸಿಡಿದು ಯಾರ್ಯಾರಿಗೂ ತೊಂದರೆ ಆಗುತ್ತಲ್ಲ, ಹಂಗಾಯ್ತು. ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರದಲ್ಲಿ ಚಂಡಮಾರುತ ಬೀಸಿದ್ರೆ ನಮ್ಮೂರಲ್ಲಿ ಮಳೆ ಬರಲ್ವೇ? ಹಂಗೆ ಕಣಪ್ಪ, ಯಾರಿಗೋ ನೆಗಡಿ ಆದ್ರೆ ಮತ್ತಾರಿಗೋ ಸೀನ್ ಬರೋ ಕಾಲ ಇದು. ಹೌದು ಗೌರಮ್ಮ, ಪ್ರಾಕೃತಿಕ ಸಂಪನ್ಮೂಲವನ್ನ ಬೇಕಾಬಿಟ್ಟಿಯಾಗಿ ಬಳಸಬಾರ್ದು, ಇದರಿಂದ ತೊಂದರೆ ತಪ್ಪಿದ್ದಲ್ಲ. ಮೊದಲೇ ಜನಸಂಖ್ಯೆ ಹೆಚ್ಚಾಗಿರೋ ದೇಶ ನಮ್ದು, ಇರೋ ಸಂಪತ್ತನ್ನ ವೈಜ್ಞಾನಿಕವಾಗಿ ಬಳಸಿಕೊಳ್ಳೋದನ್ನ ಎಲ್ಲರೂ ಕಲಿಬೇಕು. ಹೌದು ಕಣವ, ನಮ್ಮನೆಯಲ್ಲಾದ್ರೆ ನಾವ್ ಎಷ್ಟು ಜೋಪಾನವಾಗಿ ಉಪಯೋಗ ಮಾಡಿಕೊಳ್ತೀವಿ, ಸರ್ಕಾರದ ಪ್ರಕೃತಿಯ ಸಂಪನ್ಮೂಲಗಳನ್ನು ಕೂಡ ಇದೇ ರೀತಿ ಭಾವಿಸಬೇಕು. ನೀವೇಳಿದ್ದು ನಿಜ, ನನಗಂತೂ ಇಂಥ ವಿಷಯದಲ್ಲಿ ಭಾರಿ ಬೇಜವಾಬ್ದಾರಿ. ಅದ್ರ ಜೊತೆಗೆ ನಂದೇ ಸರಿ ಅನ್ನೋ ಅಹಂಕಾರ ಬೇರೆಯಾ, ಆ ಲೈಟ್ ಆರಿಸಿದ್ರೆ ನನ್ನ ಕೈ ಏನ್ ಸೌದೋಗ್ತಿತ್ತ, ಇನ್ನು ಮೇಲೆ ಹಿಂಗೆಲ್ಲ ಮಾಡಲ್ಲ. ಇದಪ್ಪ ಮಾತು ಅಂದ್ರೆ ನೀವೇನೇ ಹೇಳಿ ಪಿಡಿಒ ಮೇಡಮ್ನವರೇ, ಇಂಥ ವಿಚಾರಗಳನ್ನು ಶಾಲೆ ಕಾಲೇಜು ಇಂಥ ಕಡೆ ಮಕ್ಕಳಿಗೆ ಹೇಳೋದು ಮುಖ್ಯ ಅಂತೀನಿ. ಮಾತೆ ಇಲ್ವೇ, ಮೂರರಲ್ಲಿ ಕಲ್ತಿದ್ದು ನೂರರ ತನಕ ಅಂತ. ಖಂಡಿತ ಈ ಕೆಲಸ ಆಗ್ಬೇಕು. ನೀವ್ ಹೇಳಿದ್ದಕ್ಕೆ ಮಕ್ಕಳಿಗೆ ಈ ತರ ವಿಷಯಗಳನ್ನ ತಿಳಿಸಿದ್ರೆ ಅದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ, ಅಲ್ಲದೆ ತಮ್ಮ ಪೋಷಕರಿಗೂ ಆ ಬಗ್ಗೆ ಅವರೇ ತಿಳಿಸ್ತಾರೆ. ಈಗ್ಲೇ ಇವತ್ತೇ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಲೆ ಕಾಲೇಜುಗಳೊಂದಿಗೆ ಈ ವಿಷಯ ಮಾಹಿತಿ ಕೊಡೋದಿಕ್ಕೆ ಸಮಯ ಕೇಳ್ತೀನಿ ಮೇಡಮ್. ತುಂಬಾ ಒಳ್ಳೆ ಕೆಲಸ ತಾಯಿ, ನಾವು ಬರ್ತೀವಿ ಕಣ್ ಹೇಳ್ರಿ. ಸ್ಕೂಲ್ ಕತೆ ಏನ್ ಹೇಳೋದು, ಅಲ್ಲೂ ಕೂಡ ಪೋಲಿ ಪಿಂಡ್ರು ರಾತ್ರಿ ಆದ್ರೆ ಸಾಕು ಅಲ್ಲಿ ಸೇರಿ ದುಶ್ಚಟಗಳಿಗೆ ಜಾಗ ಮಾಡಿಕೊಳ್ತವೆ. ಮಕ್ಕಳಿಗೆ ಹೇಳ್ದಂಗೆ ಪೋಷಕರು ಯುವಕರು ಇವರಿಗೂ ಹೇಳ್ಕೊಡ್ಬೇಕು. ಸರಿ ಕಣವ, ಸರ್ಕಾರದ ಆಸ್ತಿನ ಸಾರ್ವಜನಿಕ ಆಸ್ತಿ ಅಂತ ಕರೆಯೋದೇ ಇದಕ್ಕೆ ತಾನೆ. ಸಾರ್ವಜನಿಕರು ಅಂದ್ರೆ ನಾವು ನೀವು ಅಂತ ಎಲ್ಲರೂ ಕೂಡ ಸೇರಿದ್ದೀವಿ, ಗೊತ್ತಾ ಶಿವಣ್ಣರೇ? ಮುಖಂಡ ಹೇಳವ ಗೊತ್ತಾಯ್ತು. ನಾವು ಚಿಕ್ಕವರಾಗಿದ್ದಾಗ ಇಂಥ ಊರಿನ ಆಸ್ತಿಗಳನ್ನ ಜನ ಜತನವಾಗಿ ಕಾಪಾಡ್ತಾ ಇದ್ರು, ಊರು ಬಿಟ್ಟು ಕೆಲಸ ಅಂತ ಮಾಡ್ತಾ ಇದ್ರು. ಹೌದೇಳು, ಊರ್ ಬಾವಿಗಳನ್ನ ಸ್ವಚ್ಛ ಮಾಡ್ತಿದ್ರು, ಜೊತೆಗೆ ರಸ್ತೆ ಅರಳಿಕಟ್ಟೆ ದೇವಸ್ಥಾನ ಎಲ್ಲವನ್ನ ರಿಪೇರಿ ಮಾಡಿ ನಿರ್ವಹಣೆನು ಕೂಡ ಮಾಡ್ತಿದ್ರು. ತಮ್ಮೂರಿನ ಆಸ್ತಿ ಅನ್ನೋ ಅಭಿಮಾನ ಆ ಕಾಲದಲ್ಲಿ ಜನಕ್ಕೆ ಚೆನ್ನಾಗಿತ್ತು, ಈಗಿನಲ್ಲಿ ಯಾಕೋ ಇದೆಲ್ಲ ಕಡಿಮೆ ಆಗ್ತಾ ಇದೆ. ಸರ್ಕಾರ ಕೂಡ ಎಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಅತಿಯಾಗಿ ಜವಾಬ್ದಾರಿ ತಗಂತಲ್ಲ, ಹಿಂಗಾಗಿ ಸರ್ಕಾರವೇ ಮಾಡ್ಕೊಳ್ಳಿ ಬಿಡು, ನಮಗೇನು ಅಂತ ಜನ ಕೂಡ ಸುಮ್ಮನಾದ್ರು. ನೀನ್ ಹೇಳೋ ಮಾತಲ್ಲೂ ಅರ್ಥ ಐತೆ ಶಿವಣ್ಣ, ಯಾವುದೋ ಅತಿ ಆಗ್ಬಾರ್ದು ಅಲ್ವಾ, ಇಲ್ಲ ಅಂದ್ರೆ ನಾವು ಕೂಡ ಮೈ ಮರೆತ್ಕೊಳ್ತೀವಿ ಬಿಡು, ಯಾರೋ ಇದ್ದಾರಲ್ಲ ಅವರೇ ಮಾಡ್ಕೊಳ್ತಾರೆ ಅಂತ. ಇದು ಪ್ರಜಾಪ್ರಭುತ್ವ, ಸಾಧ್ಯವಾದಷ್ಟು ಜನಗಳ ಎಲ್ಲ ಅಗತ್ಯವನ್ನು ಪೂರೈಸೋದು ನೆರವೇರಿಸೋದು ಸರ್ಕಾರದ ಕರ್ತವ್ಯ. ಅದಕ್ಕೆ ಅಲ್ವಾ ಜನರ ಕಲ್ಯಾಣವೇ ನಿಜವಾದ ಪ್ರಜಾಪ್ರಭುತ್ವ ಅಂತ ಕರೆಯೋದು. ಸರ್ಕಾರವೇ ಎಲ್ಲದನ್ನು ಮಾಡುತ್ತೆ ಅಂತ ಸಾರ್ವಜನಿಕರ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಅವರದ್ದೇ ಆದ ಹೊಣೆಗಾರಿಕೆ ಇದ್ದೇ ಇರುತ್ತೆ. ನಾವು ಅಂದ್ರೆ ಜನಸಾಮಾನ್ಯರು, ಮೈ ಮರೆತ್ರೆ ಆಡಳಿತ ಕೂಡ ದಾರಿ ತಪ್ಪುತ್ತೆ. ಯಾರು ಏನೇ ಇದ್ರು ಅವ್ರನ್ನ ಕೇಳಕ್ ಒಬ್ರು ಇರ್ಬೇಕಲ್ಲ, ಅದು ನಮ್ಮ ಹಕ್ಕು ತಾನೆ. ಹಕ್ಕು ಮತ್ತು ಕರ್ತವ್ಯ ಎರಡೂ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಶಿವಣ್ಣ. ಬರೀ ಹಕ್ಕಿನ ಬಗ್ಗೆ ಮಾತಾಡಿದ್ರೆ ನಮ್ಮ ಜವಾಬ್ದಾರಿಯಿಂದ ನಾವು ತಪ್ಪಿಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಎಷ್ಟು ಸರಿಯಾಗಿ ಹೇಳಿದ್ರಿ ಗೌರಮ್ಮ. ನಿಮ್ಮಂತವ್ರ ಸಂಖ್ಯೆ ಜಾಸ್ತಿ ಆದ್ರೆ ನಮ್ ಕೆಲ್ಸ ಸುಲಭ ಆಗುತ್ತೆ. ಅದು ಬೀದಿ ದೀಪ, ಕುಡಿಯೋ ನೀರು, ಓಡೋಡೋ ರಸ್ತೆ, ಓದೋ ಶಾಲೆ, ಇಂಥದೆಲ್ಲ ನಮ್ಮ ಸ್ವಂತ ಆಸ್ತಿ. ಅದನ್ನ ಉಳಿಸಿ ಬೆಳೆಸೋದು ನಮ್ಮ ಕರ್ತವ್ಯ ಎನ್ನುವ ಅರಿವು ಮೂಡಿದ್ರೆ ಪ್ರಜಾಪ್ರಭುತ್ವಕ್ಕೆ ನಿಜವಾದ ಅರ್ಥ ಬರುತ್ತದೆ. ಊರಲ್ಲಿ ಎಷ್ಟೋ ಜನ ನಲ್ಲಿನ ಮುರಿದಾಕಿ ನೀರಿಡಿತಾರೆ, ಇಲ್ಲೆಲ್ಲ ನೀರು ವ್ಯರ್ಥವಾಗಿ ಹರಿದು ಹೋಗ್ತಾ ಇರುತ್ತೆ. ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಅವರನ್ನ ನೋಡಿ ಇವರು, ಇವರನ್ನ ನೋಡಿ ಅವರು ಅಂತ ಮುಕ್ಕಾಲ್ ಮೂರ್ ಪಾಲು ಊರಿಗೂರೇ ಹಗಲು ರಾತ್ರಿ ನೀರನ್ನ ಸುಮ್ನೆ ಬೀದಿಗೆ ಚರಂಡಿಗೆ ಬಿಡುತ್ತೆ. ವಿದ್ಯಾವಂತರೇ ಈ ಕೆಲಸ ಹೆಚ್ಚಾಗಿ ಮಾಡ್ತಾರೆ ಅಂತವ್ರಿಗೆ ಏನ್ ಹೇಳೋದು? ಒಂದೊಂದು ಹನಿ ನೀರಿಗೂ ಎಷ್ಟು ಪ್ರಾಮುಖ್ಯತೆ ಇದೆ ಎನ್ನೋದು ಇವರಿಗೆ ಗೊತ್ತಿಲ್ಲ. ನೀವೇ ಹೆಂಗಂದ್ರೆ ಹೆಂಗೆ ಅಂತೀನಿ, ಗ್ರಾಮ ಪಂಚಾಯತಿ ಅಧಿಕಾರಿಗಳು ನೀವು ಪ್ರತಿಯೊಂದು ಊರಿಗೂ ನಿರಂತರವಾಗಿ ಭೇಟಿ ಕೊಟ್ಟು ಇಂಥದ್ನೆಲ್ಲ ಗಮನಿಸ್ತಾ ಇರಬೇಕು. ಇಂಥ ಬೇಜವಾಬ್ದಾರಿ ಜನಕ್ಕೆ ಎಚ್ಚರಿಕೆ ಕೊಡಬೇಕು. ಇದು ನಮ್ಮ ಅಧಿಕಾರ ಮತ್ತು ಜವಾಬ್ದಾರಿ ಎರಡೂ ತಾನೇ. ನೀವ್ ಹೇಳೋದು ಸತ್ಯ ಇದೆ ಗೌರಮ್ಮ. ನಾವು ಆಗಾಗ್ಗೆ ಇಂಥವ್ರ ಬಗ್ಗೆ ಹೇಳ್ತಾ ಇರ್ತೀವಿ, ನಮ್ಮ ಸಿಬ್ಬಂದಿಗೆ ಇದರ ಮಾಹಿತಿ ಕೊಟ್ಟು ನೋಡೋಕೆ ತಿಳಿಸ್ತೀವಿ. ಕೆಲವರು ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ, ಒಬ್ಬಿಬ್ರು ಆದಂಗಾಗ್ಲಿ ಅದ್ಯಾವುದೋ ಜಾತ್ರೆ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ನಿಮಗೂ ಕೆಲಸ, ಮೇಲಧಿಕಾರಿಗಳ ಒತ್ತಡ, ಮೀಟಿಂಗು, ಸಾರ್ವಜನಿಕರ ಕೆಲಸ ಅಂತ ಬಿಡು ಸಿಕ್ಕೋದು ಕಷ್ಟ ಅಂತ ಗೊತ್ತು. ಅದ್ರಲ್ಲೂ ಸ್ವಲ್ಪ ಸಮಯ ಮಾಡಿಕೊಂಡು ಇದನ್ನ ನೋಡ್ಕೋಬೇಕು ಮೇಡಮ್. ಇಲ್ಲ ಅಂದ್ರೆ ಆಡಳಿತ ಮತ್ತು ಅಭಿವೃದ್ಧಿ ಎರಡೂ ಹಿಡಿತ ತಪ್ಪುತ್ತೆ. ಎಷ್ಟು ಚೆನ್ನಾಗಿ ವಿಷಯ ತಿಳ್ಕೊಂಡಿದ್ದೀರಾ ಗೌರಮ್ಮ. ನೀವು ಅಕ್ಷರ ಗೊತ್ತಿಲ್ಲದವರು ಅಂತ ನಮ್ಮಂತವರು ನಿಮ್ಮನ್ನ ಕಡೆಗಣನೆ ಮಾಡೋದೇ ಹೆಚ್ಚು. ನಿಜ ಮೇಡಮ್, ನಮ್ಮ ತಿಳುವಳಿಕೆ ಅಭಿಪ್ರಾಯಗಳು ಎಷ್ಟು ಸಾರಿ ತಪ್ಪಾಗಿ ಬಿಡ್ತವೆ. ನಿಮ್ಮಂತವರ ಜ್ಞಾನ ನಮಗೂ ಕೂಡ ಬೇಕಾಗುತ್ತೆ. ಏ ಬಿಡು, ಅದ್ಯಾಕೆ ಅಷ್ಟೊಂದು ದೊಡ್ಡ ಮಾತಾಡ್ತೀರ? ಎಷ್ಟಾದ್ರೂ ನೀವು ವಿದ್ಯಾವಂತರು, ಅಧಿಕಾರಿಗಳು, ನಿಮ್ಮಷ್ಟು ಬುದ್ಧಿವಂತಿಕೆ ತಿಳುವಳಿಕೆ ನಮಗೆಲ್ಲಿ ಇರೋಕೆ ಸಾಧ್ಯ? ಅದಿರ್ಲಿ, ನೀವು ಇದರ ಬಗ್ಗೆ ವಿಚಾರ ಮಾಡ್ತಾ ಇರಿ. ನಾವಂತೂ ವಿಚಾರ ಮಾಡ್ತೀವಿ. ನೀವಾದ್ರೆ ಸಾರ್ವಜನಿಕರು ಕೂಡ ಈ ತರ ಅವರ ನಿರ್ಲಕ್ಷ್ಯ ಕಂಡಾಗ ತಿಳಿಸಿ ಹೇಳೋ ಪ್ರಯತ್ನ ಮಾಡಿ. ಯಾವುದೇ ಇಲಾಖೆ, ಸ್ಥಳೀಯ ಸಂಸ್ಥೆಗಳ ಜೊತೆಗೆ ಜನಗಳು ಕೂಡ ಕೈ ಜೋಡಿಸಿದ್ರೆ ನಮ್ಮ ಕೆಲಸಗಳು ಹಗುರವಾಗ್ತದೆ. ನಿಮಗೂ ಕೂಡ ಇಂಥ ವಿಷಯಗಳು ಅರ್ಥ ಆಗುತ್ತದೆ. ಶಂಕದಿಂದ ಬಂದ್ರೆ ತೀರ್ಥ ಅಂದಂಗೆ, ನೀವ್ ಹೇಳದೆ ಬೇರೆ, ನಾವ್ ಹೇಳದೆ ಬೇರೆ. ನಾವ್ ಹೇಳಕ್ ಹೋದ್ರೆ ನೀನ್ ಯಾರು ಕೇಳಕ್ಕೆಂತಾರೆ? ಹಂಗಂತ ನಾವೇನು ಸುಮ್ನೆ ಇಲ್ಲ, ಜನಕ್ಕೆ ತಿಳಿಸಿ ಹೇಳೋ ಪ್ರಯತ್ನ ಮಾಡ್ತೀವಿ. ಯಾರ ಮಾತಾದ್ರೂ ಕೇಳಲಿ. ಒಟ್ನಲ್ಲಿ ಜನರ ಮನಸ್ಥಿತಿ ಒಳ್ಳೆ ರೀತಿಯಲ್ಲಿ ಬದಲಾದ್ರೆ ಅಷ್ಟೇ ಸಾಕು. ಹೌದು, ಆಗುತ್ತೇಳಿ. ಯಾಕಾಗಲ್ಲ, ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಮಾತೇ ಇಲ್ವಾ? ಆಡಳಿತ ವ್ಯವಸ್ಥೆ ಮತ್ತು ಅದರ ಭಾಗಿದಾರರು ಇಬ್ರೂ ಸೇರಿದ್ರೆ ಖಂಡಿತ ಅವರ ಮನಸ್ಥಿತಿನೂ ಬದಲಾಗುತ್ತೆ. ಸಾರ್ವಜನಿಕ ಆಸ್ತಿಗಳ ರಕ್ಷಣೆ ಮತ್ತು ಸದ್ಬಳಕೆನೂ ಖಂಡಿತವಾಗೂ ಸಾಧ್ಯ ಆಗುತ್ತೆ. ಸಾಧ್ಯವಾಗುತ್ತೆ. ಇದುವರೆಗೂ ಸರ್ಕಾರದ ಆಸ್ತಿ ಸಾರ್ವಜನಿಕರದ್ದು ತಾನೆ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ. ಹೆಚ್ಚು ದಕ್ಷತೆಯಿಂದ

ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಒಂದು ಜನಪದ ಗೀತೆಯನ್ನ ಕೇಳೋಣ. ಕೂಗಿ ತನಕ